శ్రీమాన్ వెంకటనాథార్య కవితార్కిక కేసరి వేదాంతాచార్య వర్యో మే సన్నిధత్తాం సదా హృది నిగమాంత మహాదేశికర దయాశతక స్తోత్రద అర్థానుసంధానమన్న మాడతా ఇదీవి 51వ శ్లోక అతికృపణోపి జంతురధిగమ్య దయే భవతీం అశిథిల ధర్మసేతు పదవీం రుచిరామచిరాత్ అమితమహోర్మి జాలమతిలంఘ్య భవాంబునిధిం భవతి వృషాచలేశ పదపత్తన నిత్యధనీ. దయాదేవియన్ను దయే అంత సంబోధన మాడతారె. దయాదేవియే అతికృపణ జంతు అపి బహళ బడవనాగిరువంతః ప్రాణియూ సహ అశిథిల ధర్మసేతు పదవీం దృఢవాగిరువ ధర్మసేతువిన మార్గదంతిరువ ರುಚಿರಾಂ ಮನೋಹರಳಾದ ಭವತೀಂ ನಿನ್ನನ್ನು ಅಧಿಗಮ್ಯ ಹೊಂದಿ ಅಮಿತ ಮಹೋರ್ಮಿಜಾಲಂ ಲೆಕ್ಕವಿಲ್ಲದಷ್ಟು ದೊಡ್ಡ ದೊಡ್ಡ ಅಲೆಗಳ ಸಮೂಹವನ್ನು ಉಳ್ಳ ಭವಾಂಬು ನಿಧಿಂ ಸಂಸಾರ ಎನ್ನುವಂತಹ ಸಾಗರವನ್ನು ಅಚಿರಾತ್ ಬಹುಬೇಗ ಅತಿಲಂಘ್ಯ ದಾಟಿ ವೃಷಾಚಲೇಶ ಶ್ರೀನಿವಾಸನ ಪದಪತ್ತನ ಪಾದಗಳೆಂಬ ಪಟ್ಟಣದಲ್ಲಿ ನಿತ್ಯಧನೀ ಭವತಿ ನಿತ್ಯೈಶ್ವರ್ಯವನ್ನು ಉಳ್ಳವನಾಗಿ ಆಗುವನು. ದಯಾಶತಕದ ಸ್ತೋತ್ರದ ಮಧ್ಯದಲ್ಲಿ ದಯೆಯಲ್ಲಿ ಪ್ರಪತ್ತಿಯನ್ನು ಮಾಡ್ತಾರೆ ಸ್ವಾಮಿ ದೇಶಿಕನ್ನಿ 6ನೇ ದಶಕದಲ್ಲಿ. ಈ ದಶಕದ ಮೊದಲ ಮತ್ತು 10ನೇ ಶ್ಲೋಕಗಳಲ್ಲಿ ಪ್ರಪತ್ತಿಯ ಅನುಸಂಧಾನವಿದೆ. ಅದಕ್ಕೆ ಉಪಯುಕ್ತವಾದ ಪ್ರಪತ್ತಿ ಮತ್ತು ಪ್ರಪತ್ತವ್ಯ ಸ್ವಭಾವದ ಅನುಸಂಧಾನವು ಮಧ್ಯದಲ್ಲಿ ಬರುವುದು. ಆ ಪ್ರಪತ್ತಿಯ ಅನುಸಂಧಾನಕ್ಕೆ ಉಪಯುಕ್ತವಾದ ಪ್ರಪತ್ತಿ ಮತ್ತು ಪ್ರಪತ್ತವ್ಯ ಸ್ವಭಾವದ ಅನುಸಂಧಾನವು ಮಧ್ಯದಲ್ಲಿ ಬರುವುದು. ಈ ದಶಕದಲ್ಲಿ ಹೀಗೆ ಪ್ರಪತ್ತಿಯೇ ಪ್ರಧಾನವಾಗಿ ಹೇಳಲಾಗಿದೆ. ದಯಾಪೂರ್ಣರಾದ ನಮ್ಮ ಆಚಾರ್ಯರು ದಯಾದೇವಿಯಲ್ಲಿ ಪ್ರಪತ್ತಿಯನ್ನು ಮಾಡುವುದಕ್ಕಿಂತ ಹೆಚ್ಚಿನ ಕರ್ತವ್ಯವಿಲ್ಲ ಎಂದು ಅದೇ ಹಿತತಮವೆಂದು ಉಪದೇಶಿಸುತ್ತಾರೆ. ಆದ್ದರಿಂದ ಸುಲಭವಾದ ಈ ಉಪಾಯದಲ್ಲಿ ನಮಗೆ ಅಚಲವಾದ ಶ್ರದ್ಧೆ ಉಂಟಾಗುವುದು. ಮೊದಲ ಶ್ಲೋಕದಲ್ಲಿ ಫಲವನ್ನು ತಿಳಿಸುತ್ತಾರೆ. ಈ ಶ್ಲೋಕದಲ್ಲಿ ಮುಕ್ತಿಯನ್ನು ಸಾಧಿಸಲು ಬೇರೆ ಯಾವ ಮಾರ್ಗವನ್ನೂ ಕಾಣದ ಸಾಧಕನಿಗೆ ಭಗವಂತನೇ ಬಲವೆಂಬುದನ್ನು ವರ್ಣಿಸಿದ್ದಾರೆ. ದಯೇ ಅತಿಕೃಪಣೋಪಿ ಜಂತುಹು, ಅತಿಶಯವಾದ ಕಾರ್ಪಣ್ಯವು ಬಹಳ ಮುಖ್ಯವಾದುದು ಶರಣಾಗತಿ. ಕೃಪಣೋಪಿ ಅನ್ನೋದು ಕಾರ್ಪಣ್ಯವನ್ನು ಹೇಳುತ್ತೆ. ಅದಿದ್ದರೆ ಪೂರ್ಣವಾದ ಅಧಿಕಾರಿ ಆಗುವೆವು. ಕೃಪಣ ಎನ್ನುವುದು ಬಡವ ಅಂತ ಹೇಳಿದ್ರು, ಯಾವುದು ನಮಗೆ ಬಡತನ ಯಾವುದರಲ್ಲಿ ಇದೆ ಅಂತ ಹೇಳಿದ್ರೆ ನಮಗೆ ಬೇರೆ ಯಾವ ಒಂದು ಉಪಾಯವೂ ಇಲ್ಲ ಅನ್ನುವ ವಿಷಯದಲ್ಲಿ. ಮೋಕ್ಷಕ್ಕೆ ನಮಗೆ ಬೇರೆ ಯಾವ ದಾರಿಯೂ ಇಲ್ಲ, ಯಾವ ಗತಿಯೂ ಇಲ್ಲ. ಆದ್ದರಿಂದ ಕೃಪಣರಾಗಿದ್ದೇವೆ. ಅದಿದ್ದರೇ ನಮಗೆ ಪೂರ್ಣವಾದ ಅಧಿಕಾರ ಉಂಟಾಗುವುದು. ಇಲ್ಲಿ ಜಂತು ಹೂ ಅಂತ ಹೇಳಿ ಇದು ಸರ್ವಾಧಿಕಾರವಾದುದು ಎಂಬುದನ್ನು ಸೂಚಿಸ್ತಾ ಇದ್ದಾರೆ ಸ್ವಾಮಿ. ಭಕ್ತಿ ಅದಕ್ಕೆ ಅದಕ್ಕೆ ಉಪಾಯವಾದಂತಹ ಸಮ್ಯಕ್ ಜ್ಞಾನ, ಅದಕ್ಕೆ ಉಪಾಯವಾದ ಸಮೀಚೀನ ಕ್ರಿಯೆ, ಜೊತೆಯಲ್ಲಿ ಅದಕ್ಕೆ ಅನುಗುಣವಾದ ಆಸ್ತಿಕ್ಯವೇ ಮೊದಲಾದ ಆತ್ಮಗುಣಗಳು, ಇವು ಯಾವುದೂ ಇಲ್ಲದವನೇ ಕೃಪಣನು ಅಂತ. ಇಲ್ಲಿ ಭಕ್ತಿ ಇಲ್ಲ, ಸಮ್ಯಕ್ ಜ್ಞಾನವಿಲ್ಲ, ಹಾಗೆಯೇ ಅನುಷ್ಠಾನ ಸಾಮರ್ಥ್ಯವೂ ಇಲ್ಲ, ಅದಕ್ಕೆ ಬೇಕಾದ ಆಸ್ತಿಕ್ಯವೇ ಮೊದಲಾದ ಆತ್ಮಗುಣಗಳೂ ಇಲ್ಲ. ಇದೆಲ್ಲ ಇಲ್ಲದಿದ್ದರಿಂದ ನಾವು ಕೃಪಣರು. ಇಂತಹ ದಟ್ಟ ದರಿದ್ರನು ನಿತ್ಯೈಶ್ವರ್ಯಶಾಲಿಯಾಗುವನು ದಯಾದೇವಿಯ ಪ್ರಭಾವದಿಂದ ಅಂತ ಹೇಳಿ ದಯಾದೇವಿಯನ್ನು ಇಲ್ಲಿ ಸ್ತೋತ್ರ ಮಾಡ್ತಾರೆ. ರುಚಿರಾಂ ಅಶಿಥಿಲ ಧರ್ಮಸೇತು ಪದವೀಂ ಭವತೀಂ ಅಧಿಗಮ್ಯ, ಯಾವ ಕ್ಲೇಶವೂ ಇಲ್ಲದೆ ಲಘುತರವಾಗಿಯೂ ಹತ್ತಿರದಲ್ಲಿಯೂ ಇರುವ ಮಾರ್ಗವು ಸುಂದರವಾಗಿರುವುದು. ಅಶಿಥಿಲ ಧರ್ಮ ಅಂತ ಹೇಳಿದರೆ ನಿತ್ಯವಾದಂತಹ ಧರ್ಮ, ಕೃಷ್ಣಂ ಧರ್ಮಂ ಸನಾತನಂ ಎಂಬಂತೆ ಶ್ರೀನಿವಾಸನೇ, ಅವನೇ ಸೇತುವೆಯು ಮೋಕ್ಷಕ್ಕೆ. ಅಮೃತಸ್ಯ ಏಷ ಸೇತುಹು ಎಂದು ಉಪನಿಷತ್ತು ಅದನ್ನು ತಿಳಿಸುತ್ತೆ ನಮಗೆ. ಅಲ್ಲಿ ನಮ್ಮನ್ನು ಕೊಂಡೊಯ್ಯುವ ಮಾರ್ಗವೇ ದಯಾದೇವಿ. ಅಲ್ಲಿಗೆ ಅಧಿಗಮ್ಯ ಅಂತ ಹೇಳಿದ್ರೆ ಅದನ್ನು ಪಡೆದು ಅಥವಾ ದೃಢ ನಿಶ್ಚಯದಿಂದ ಆ ಸೇತುವೆಯನ್ನು ಸೇರಿದರೆ ಅದನ್ನು ದಾಟುವುದು ತಾನೇ ಸಾಧ್ಯವಾಗುವುದು ಎಂಬುದು ಅಧಿಗಮ್ಯ ಮತ್ತು ಅತಿಲಂಘ್ಯ ಎಂಬುದರಿಂದ ನಮಗೆ ತಿಳಿಯುತ್ತೆ. ಸಂಸಾರ ಸಾಗವನ್ನು ದಾಟುವವರಿಗೆ ಬೇಕಾದ ದೃಢವಾದ ಧರ್ಮ ಸೇತುವೆ ಭಗವಂತನೇ, ಅವನ ದಯೆಯೇ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಅಚಿರಾತ್ ಅಮಿತ ಮಹೋರ್ಮಿಜಾಲಂ ಅತಿಲಂಘ್ಯ ಭವಾಂಬುನಿಧಿಂ. ನಾವು ದಾಟಬೇಕಾಗಿರುವುದು ಅನಂತವಾದ ಸಂಸಾರ ಸಾಗರವೇ. ಭವಾಂಬುನಿಧಿಯು ಅಸಂಖ್ಯವಾದ ಊರ್ಮಿ ಷಟ್ಕ ಎನ್ನುವಂತಹ ದೊಡ್ಡ ದೊಡ್ಡ ಅಲೆಗಳಿಂದ ಕೂಡಿದಂತಹ ಸಾಗರವಿದು. ಸಾಮಾನ್ಯ ಸಾಗರಕ್ಕಿಂತ ಬಹಳ ದಾಟಲು ಅಸಾಧ್ಯವಾದುದು. ಅದನ್ನು ಸಹ ನಾವು ದಾಟಬೇಕು ದಯಾದೇವಿಯ ಅನುಗ್ರಹದಿಂದ. ಇಲ್ಲಿ ಭಗವಂತನ ದಯೆಯನ್ನು ಸೇತುವೆ ಅಂತ ಹೇಳಿರುವುದರಿಂದ ಸಾಮಾನ್ಯವಾದ ನೌಕೆಗೆ ಅವಶ್ಯಕವಾದ ಅನುಕೂಲ ಗಾಳಿಯೂ ಸಹ ಇದಕ್ಕೆ ಅಪೇಕ್ಷಿತವಲ್ಲ ಈ ಸೇತುವೆಗೆ ಅಂತ ಸೂಚಿಸ್ತಾ ಇದ್ದಾರೆ ಸ್ವಾಮಿ. ಭವತಿ ವೃಷಾಚಲೇಶ ಪದಪತ್ತನ ನಿತ್ಯಧನಿ. ಅಲ್ಲಿ ಅತಿಕೃಪಣನೆಂದು ಹೇಳಿದ ಯಾವ ಜಂತುವಾದರೂ ನಿತ್ಯ ಧನಿಯಾಗಿಬಿಡ್ತಾನೆ ಅಂತ ಇಲ್ಲಿ ಆಶ್ಚರ್ಯವಾಗಿ ಸ್ವಾಮಿ ಸ್ತೋತ್ರ ಮಾಡ್ತಾರೆ. ನಿತ್ಯ ದರಿದ್ರನಾಗಿದ್ದವನು ನಿತ್ಯ ಶ್ರೀಮಂತನಾಗಿ ಬಿಡುವನು. ನಿನ್ನ ಪದವಿಯು ಎಂದೂ ಬಿಡದಿರುವ ಭಗವಂತನೆಂಬ ಧನವೇ. ಆಚಾರ್ಯರು ಅದನ್ನು ಧನಂ ಮದೀಯಂ ತವ ಪಾದಪಂಕಜಂ ಸ್ತೋಷ್ಯಾಮಿನ ಕುಲಧನಂ ಅಂತ ಹೇಳಿದ್ರು. ಧನಂಜಯ ವಿವರ್ಧನಂ ಧನ ಮುದೂಢ ಗೋವರ್ಧನಂ ಸುಸಾಧನಂ ಅಬಾಧನಂ ಸುಮನಸಾಂ ಸಮಾರಾಧನಂ ಇದಂಜನಾಭಂ ನಿರಪಾಯಮಸ್ತಿಮೇ ಧನಂಜಯಸ್ಯಂದನ ಭೂಷಣಂ ಧನಂ. ಹೀಗೆಲ್ಲ ಆಶ್ಚರ್ಯವಾಗಿ ಸ್ತೋತ್ರ ಮಾಡ್ತಾರೆ ಭಗವಂತನನ್ನ. ಹೀಗೆ ಭಗವಂತನ ದಯೆಯನ್ನು ಆಶ್ರಯಿಸಿದವರು ಸಂಸಾರದ ಜಾಲವನ್ನು ಸುಲಭವಾಗಿ ನೀಗಿ ಭಗವಂತನ ಅಡಿದಾವರೆಗಳನ್ನು ಸೇರುವರು ಅಂತ ಇಲ್ಲಿ ಸ್ವಾಮಿ ದಯಾದೇವಿಯ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಅತಿಕೃಪಣೋಪಿ ಜಂತುರಧಿಗಮ್ಯ ದಯೇ ಭವತೀಂ ಶಿಥಿಲ ಧರ್ಮ ಸೇತು ಪದವೀಂ ರುಚಿರಾಮಚಿರಾತ್ ಅಮಿತಮಹೋರ್ಮಿಜಾಲಮತಿಲಂಘ್ಯ ಭವಾಂಬುನಿಧಿಂ ಭವತಿ ವೃಷಾಚಲೇಶ ಪದಪತ್ತನ ನಿತ್ಯಧನೀ ಅಂತ ಹೇಳಿ 52ನೇ ಶ್ಲೋಕ ಮುಂದಿರೋದು. ಅಭಿಮುಖ ಭಾವ ಸಂಪದಭಿ ಸಂಭವಿನಾಂ ಭವಿನಾಂ ಕ್ವಚಿದುಪಲಕ್ಷಿತ ಕ್ವಚಿದಭಂಗುರ ಗೂಢಗತಿ ವಿಮಲರಸಾವಹ ವೃಷಗಿರೀಶ ದಯೇ ಭವತಿ ಸಪದಿ ಸರಸ್ವತೀ ವಶಮಯತ್ಯಘಮ ಪ್ರತಿಘಂ. ವೃಷಗಿರೀಶ ದಯೇ ಶ್ರೀನಿವಾಸನ ದಯೆಯೇ. ಅಭಿಮುಖ ಭಾವ ನಿನ್ನಲ್ಲಿ ಆಭಿಮುಖ್ಯವೆಂಬ ಭಾವದ ಸಂಪದ ಅಭಿಸಂಭವಿನಾಂ ಅದುವೇ ಸಂಪತ್ತು ಆಭಿಮುಖ್ಯ ಅನ್ನುವ ಭಾವದ ಐಶ್ವರ್ಯವನ್ನು ಸಂಪಾದಿಸುವಂತಹ ಭವಿನಾಂ ಸಂಸಾರಿಗಳಿಗೆ ಕ್ವಚಿತ್ ಕೆಲವೆಡೆಗಳಲ್ಲಿ ಉಪಲಕ್ಷಿತ ಗೋಚರವಾಗುವವಳು ಕ್ವಚಿತ್ ಇನ್ನು ಕೆಲವೆಡೆಗಳಲ್ಲಿ ಅಭಂಗುರ ಗೂಢಗತಿ ತಪ್ಪದೆ ಗುಪ್ತವಾದ ಗಮನವುಳ್ಳವಳು ವಿಮಲ ರಸಾವಹ ಅಕೃತ್ರಿಮವಾದ ಸ್ನೇಹಭಾವವುಳ್ಳವಳು ಆದ ಭವತೀ ನೀನು ಸರಸ್ವತಿ ಇವ ಸರಸ್ವತೀ ನದಿಯಂತೆ ಸಪದಿ ಕೂಡಲೇ ಅಘಂ ಪಾಪವನ್ನು ಅಪ್ರತಿಘಂ ಶಮಯತಿ ತಡೆಯಿಲ್ಲದಂತೆ ಹೋಗಲಾಡಿಸುತ್ತೀಯೇ ಅಂತ ಸ್ತೋತ್ರ ಮಾಡ್ತಾರೆ. ಕೇವಲ ಆಭಿಮುಖ್ಯದಿಂದಲೇ ಪ್ರೀತಳಾಗುವ ದಯಾದೇವಿಯು ನಮ್ಮ ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತಳಾಗುವಳು ಅಂತ ಸ್ತೋತ್ರ ಮಾಡ್ತಾರೆ ಈ ಶ್ಲೋಕದಲ್ಲಿ. ಅದು ಸಹ ಸರಸ್ವತಿ ನದಿಯಂತೆ ಗೂಢವಾಗಿದ್ದು ಮಾಡುವಳು ಅಂತ. ನಮಗೆ ತಿಳಿಯದಿದ್ದಂತೆಯೇ ತಾಯಿಯಂತೆ ವಾತ್ಸಲ್ಯದಿಂದ ನಮ್ಮ ಪಾಪಗಳನ್ನು ನಾಶಪಡಿಸುವಳು ದಯಾದೇವಿ. ಅಭಿಮುಖ ಭಾವ ಸಂಪದ ಅಭಿಸಂಭವಿನಾಂ ಭವಿನಾಂ. ನಮ್ಮ ಸಂಪತ್ತು ಏನು ಅಂತ ಹೇಳಿದ್ರೆ ವಿಪದೋ ನೈವ ವಿಪದ ಸಂಪದೋ ನೈವ ಸಂಪದ ವಿಪದ್ ವಿಸ್ಮರಣಂ ವಿಷ್ಣೋಹೋ ಸಂಪತ್ ತಸ್ಯೈವ ಸಂಸ್ಮೃತಿ ಅಂತ ಹೇಳಿದಂಗೆ ಈ ಸಾಮಾನ್ಯವಾದ ವಿಪತ್ತುಗಳು ಸಂಪತ್ತುಗಳು ಅದು ವಿಪತ್ತಲ್ಲ ಸಂಪತ್ತು ಅಲ್ಲ. ಯಾವುದು ವಿಪತ್ತು ಯಾವುದು ಸಂಪತ್ತು ಅಂತ ಹೇಳ್ತಾರೆ. ವಿಪತ್ತು ಯಾವುದು ಅಂದರೆ ವಿಷ್ಣುವಿನ ವಿಸ್ಮರಣ, ಭಗವತ್ ಸ್ಮರಣೆಯನ್ನ ಮಾಡದೇ ಇರುವುದೇ ವಿಪತ್ತು. ಅವನ ಸಂಸ್ಮರಣೆಯೇ ದೊಡ್ಡ ಸಂಪತ್ತು ಅಂತ ಹೇಳಿದ ಹಾಗೆ ಶ್ರೀನಿವಾಸನ ದಯೆಗೆ ಅಭಿಮುಖವಾದ ಭಾವ ಅದುವೇ ನಮಗೆ ಸಂಪತ್ತು. ಅರ್ಜುನನಿಗೆ ಶ್ರೀಕೃಷ್ಣನು ಕೊಡುವ ಆಶ್ವಾಸನೆಯೂ ಅದುವೇ. ಮಾಶುಚಃ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ ಅಂತಾನೆ. ಅದರಲ್ಲಿಯೂ ದಯಾದೇವಿಯು ಆಭಿಮುಖ್ಯ ಮಾತ್ರವಿದ್ದರೂ ಅನುಗ್ರಹ ಮಾಡ್ತಾಳೆ ಅಂತ ಸ್ತೋತ್ರ ಮಾಡ್ತಾರೆ ಇಲ್ಲಿ ಸ್ವಾಮಿ. ಈ ರೀತಿಯ ಸಂಪತ್ತನ್ನು ಹೊಂದಿ ಜನಿಸಿರುವುದೇ ಅಭಿಮುಖ ಭಾವ ಸಂಪದ ಅಭಿಸಂಭವವು. ಅಭಿಸಂಭವ ಎನ್ನುವುದನ್ನು ಶ್ರುತಿಯೇ ತಿಳಿಸುತ್ತೆ. ಯೇ ತಮಿತ ಪ್ರೇತ್ಯ ಅಭಿಸಂಭವಿತಾಸ್ಮೀತಿ ಯಸ್ಯ ಸ್ಯಾದದ್ಧ ಅಂತ ಹೇಳ್ಬಿಟ್ಟು ಅಲ್ಲಿ ಮಹಾವಿಶ್ವಾಸವನ್ನು ಹೇಳುತ್ತೆ ಶ್ರುತಿ. ಬ್ರಹ್ಮಲೋಕಂ ಅಭಿಸಂಭವಾನಿ ಅಂತ ಸಹ ಹೇಳುತ್ತೆ. ಹೀಗೆ ದಯಾದೇವಿಯಲ್ಲಿ ಆಭಿಮುಖ್ಯವಿರುವ ಕ್ಷಣವೇ ಅಭಿಸಂಭವ ಎಂಬ ಫಲವು ನಮಗೆ ಸಿಗುವುದು ಎಂದು ಸ್ತುತಿಸುತ್ತಾರೆ. ಭವಿನಾಮೆಂಬುದು ಸಹ ಸರ್ವಾಧಿಕಾರವನ್ನು ಇಲ್ಲಿ ಸೂಚನೆ ಮಾಡುತ್ತೇನೆ. ಕ್ವಚಿತ್ ಉಪಲಕ್ಷಿತ ಕ್ವಚಿತ್ ಅಭಂಗುರ ಗೂಢಗತಿ. ನಮಗೆ ಎಂದೂ ಹಿತವನ್ನೇ ಉಂಟು ಮಾಡುವ ದಯಾದೇವಿಯು ಕೆಲವು ಸಲ ಪ್ರತ್ಯಕ್ಷವಾಗಿಯೂ ಕೆಲವು ಸಲ ಮರೆಯಾಗಿಯೂ ಇದ್ದು ಗೂಢವಾಗಿ ಅವಳು ತನ್ನ ಕಾರ್ಯವನ್ನು ಮಾಡುವಳಂತೆ ಅನುಗ್ರಹವನ್ನು. ಸರಸ್ವತಿ ನದಿಯೂ ಸಹ ಕೆಲವೆಡೆ ಗೋಚರವಾಗಿ ಕೆಲವೆಡೆ ಗೂಢವಾಗಿ ಪ್ರವಹಿಸುವುದು, ಹಾಗೆಯೇ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ದಯೆಯು ಚೇತನರ ಉಜ್ಜೀವನವನ್ನೇ ಸಾಧಿಸುತ್ತಾಳೆ ದಯಾದೇವಿ ಅಂತ ಹೇಳ್ತಾರೆ. ವಿಮಲ ರಸಾವಹ ವೃಷ ಗಿರೀಶ ದಯೇ ಭವತಿ. ದಯಾದೇವಿಯು ಅತ್ಯಂತ ಪ್ರಸನ್ನವಾದ ಪರಿಶುದ್ಧವಾದ ಹಿತವಾದ ತೀರ್ಥವನ್ನು ಉಳ್ಳವಳು ಸರಸ್ವತಿ ನದಿಯಂತೆಯೇ ಅಂತ ಇಲ್ಲಿ ಹೇಳ್ತಾರೆ. ಸಪದಿ ಸರಸ್ವತೀವ ಶಮಯತ್ಯಘಂ ಅಪ್ರತಿಘಂ. ತಕ್ಷಣವೇ ಸಪದಿ ಎಂದರೆ ಹೇಳಿದ್ರೆ ಆ ಕ್ಷಣದಲ್ಲಿಯೇ ನಮಗೆ ಆಭಿಮುಖ್ಯ ಯಾವ ಕ್ಷಣದಲ್ಲಿ ಉಂಟಾಗುತ್ತೋ ಅದೇ ಕ್ಷಣದಲ್ಲಿಯೇ ನಮಗೆ ದಯಾದೇವಿಯ ಅನುಗ್ರಹವು ಬಂದುಬಿಡುತ್ತೆ. ಎಲ್ಲ ಪಾಪಗಳನ್ನೂ ನಾಶಪಡಿಸ್ತಾಳೆ ದಯಾದೇವಿ ಆ ಕ್ಷಣದಲ್ಲಿಯೇ ಸರಸ್ವತಿ ನದಿಯಂತೆಯೇ ಅಂತ ಹೇಳ್ತಾರೆ. ಕೇವಲ ಆಭಿಮುಖ್ಯದಿಂದಲೇ ಸಂಸಾರಕ್ಕೆ ಕಾರಣವಾದ ಸಮಸ್ತ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾನೆ ಚೇತನನಾದವನು ಅಂತ ಇಲ್ಲಿ ಆಶ್ಚರ್ಯವಾಗಿ ದಯಾದೇವಿಯ ಸ್ತೋತ್ರವನ್ನು ಸ್ವಾಮಿ ಮಾಡ್ತಾ ಇದ್ದಾರೆ. ಅಭಿಮುಖ ಭಾವ ಸಂಪದ ಅಭಿಸಂಭವಿನಾಂ ಭವಿನಾಂ ಕ್ವಚಿದುಪಲಕ್ಷಿತ ಕ್ವಚಿದಭಂಗುರ ಗೂಢಗತಿ ವಿಮಲರಸಾವಹ ವೃಷಗಿರೀಶ ದಯೇ ಭವತಿ ಸಪದಿ ಸರಸ್ವತಿ ವಶಮಯತ್ಯಘಮ ಪ್ರತಿಘಂ ಅಂತ ಹೇಳ್ಬಿಟ್ಟು ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಜಾಲಿನೇ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ. ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವಿಸೋಣ.